ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹಿರಿಯಾಳು ಗ್ರಾಮದ ಕೃಷಿಕ ಶಂಕರೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಹಿರಿಯಾಳು ಗ್ರಾಮದ ಶಂಕರೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ಬದುಕಿನ ಅವರ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಂಕರೇಗೌಡರೇ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? 66 ವರ್ಷ ಸರ್. 66 ವರ್ಷ ಆಯ್ತು. ಏನು ಓದಿದ್ರಿ ಸರ್? ನಾನು BA ಪದವೀಧರ. ಯಾವ ವರ್ಷದಲ್ಲಿ ಓದಿದ್ರಿ BA ಸರ್? ನಾನು ಕಂಪ್ಲೀಟ್ ಆಗಿದ್ದು 81ರಲ್ಲಿ. 81ರಲ್ಲಿ ಎಲ್ಲಿ ಓದಿದ್ರಿ BA? ಗೌರ್ಮೆಂಟ್ ಕಾಲೇಜು ಹಾಸನ. ಈಗ ಓದಿದ್ಮೇಲೆ ಎಲ್ಲೂ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ತರದ ಏನಿರಲಿಲ್ವಾ ಸರ್? ಇಲ್ಲ, ನನಗೆ ಸ್ವಲ್ಪ ಓದುವಾಗಲೇ ನನಗೆ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್. ನನ್ನ ಮನೇಲಿ ನಮ್ಮ ತಂದೆಯವರೇನು ಕೃಷಿನೇ ಮಾಡುವಂತಲೂ ಹೇಳಲ್ಲ, ಇಲ್ಲ ಓದು ಅಂತಲೂ ಹೇಳಲ್ಲ. ಆದರೂ ನಾವು ಆದಷ್ಟು ನಮ್ಗೆ ಯಾವುದೇ ರೀತಿ ತೊಂದರೆ ಏನಿರಲಿಲ್ಲ. ಯಾಕೆಂದ್ರೆ ತಂದೆ ಈ ಕೆಲಸ ಇದನ್ನೇ ಮಾಡಬೇಕು, ನೀವು ಓದ್ಬೇಡ ಅಂತ ಏನಿಲ್ಲ. ಎರಡನ್ನೂ ನಾನು ಓದುವಾಗಲೇ ರೂಢಿಸ್ಕೊಂಡಿದ್ದೆ ಸರ್. ಯಾಕೆ ಕೃಷಿ ಬಗ್ಗೆ ಆಸಕ್ತಿ ಬಂತು ನಿಮಗೆ? ಏನೋ ಒಟ್ಟಿಗೆ ನಮ್ಮ ತಂದೆನೇ ಸ್ವಲ್ಪ ಸೊಗಸಾಗಿ ಮಾಡ್ತಾ ಇದ್ರು ಸರ್ ವ್ಯವಸಾಯನ. ಅದರಿಂದ ಸ್ವಲ್ಪ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್. ವಿಭಿನ್ನವಾಗಿ ಹೆಂಗ್ ಮಾಡ್ತಾ ಇದ್ರು ತಂದೆ ಅವರು? ವಿಭಿನ್ನ ಅಂತಂದ್ರೆ ಅವರೇನು ಮಾಮೂಲಿ ಈ ಟೈಮ್ನಲ್ಲಿ ಏನು ತರಕಾರಿ ಯಾವ್ದನ್ನು ಬೆಳಿತಿರಲಿಲ್ಲ. ನಾವು ಬೆಳಿತಿದ್ದೆ ಭತ್ತ, ರಾಗಿ, ತೆಂಗು, ಇಷ್ಟೇ ಮೂರೇ ಬೆಳೆ ನಾವು ಬೆಳಿತಿದ್ದು. ಇತ್ತೀಚೆಗೆ ಸ್ವಲ್ಪ ಮಧ್ಯದಲ್ಲಿ ಆಲೂಗೆಡ್ಡೆ ಇರ್ಬೋದು, ಈ ಬೋರ್ವೆಲ್ ಎಲ್ಲ ನಾವು ಮಾಡಿಕೊಂಡು ಕಬ್ಬು ಬೆಳೆದೆವು, ಭತ್ತ ಬೆಳೆದ್ರು ಸರ್. ಬೋರ್ವೆಲ್ಲಲ್ಲಿ ಸುಮಾರು 100 ಕ್ವಿಂಟಾಲ್ವರೆಗೂ ನಾವು ಭತ್ತ ಬೆಳೆದ ಸರ್ ಮಾತ್ರ ಬೋರ್ವೆಲ್ಲಲ್ಲಿ. ಆಮೇಲೆ ಆಲೂಗೆಡ್ಡೆನೂ ಲೋಡ್ಗಟ್ಟಲೆ ಮಾಡಿದೆವು ಸರ್. ಕಬ್ಬು 17 ವರ್ಷ ನಾನು ಇಟ್ಕೊಂಡಿದ್ದು ನಾವು ಅಂದ್ರೆ ಒಟ್ಟಿಗೆ ನಾವು ನನ್ನ ತಮ್ಮ ನಾವು ಎಲ್ಲ ಒಟ್ಟಿಗೆ ಇದ್ದು ಆಗ್ಲೂ 17 ವರ್ಷ ಆಲಮನೆನೇ ಮಾಡಿ ಬೆಲ್ಲನೇ ಮಾಡಿದ್ ಸರ್ ನಾವೆಲ್ಲ. ಏನು ಕೆಲಸಕ್ಕೆ ಹೋಗ್ಬೇಕು ಅನ್ನೋ ತರದ್ದು ಮನೆಯಲ್ಲಿ ಏನು ಒತ್ತಡ ಇರಲಿಲ್ವಾ? ಇಲ್ಲ ಸರ್, ಅವರೇನು ನಾನು ಹೋಗಿದ್ರು ಬೇಡ ಅಂತಿರಲಿಲ್ಲ. ನಮ್ಮ ತಂದೆಯವರು ಸ್ವಲ್ಪ ವಿದ್ಯಾವಂತರ, ಅವರು ಅವತ್ತಿನ ಇದಕ್ಕೆ LS ಅನ್ನ ಒಂದು ಮಾಡಿಕೊಂಡು ಅವರು ವಿದ್ಯಾವಂತರ ಸರ್. ಅವರು ಲೆಕ್ಕ ಅವೆಲ್ಲನೂ ಬಾಯಿಲೆ ಹೇಳರ್ ಸರ್, ಅಷ್ಟು ವಿದ್ಯಾವಂತರು ಅವ್ರಿಗೆ. ನನ್ಗೇನು ನೀನು ಕೆಲಸಕ್ಕೆ ಹೋಗಪ್ಪ ಅಂತಲೂ ಅನ್ನಲ್ಲ, ವ್ಯವಸಾಯಕ್ಕೆ ಬರಪ್ಪ ಅಂತಲೂ. ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್. ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನಿಮಗೆ? ಇಂಟ್ರೆಸ್ಟ್ ಇತ್ತು ಸರ್ ನನಗೆ. ನಾನು PUC ಲೆವೆಲ್ ಅಲ್ಲಿ ಮನೇಲಿ ಎತ್ತಿದ್ವಲ್ಲ ನೇಗಿಲು ಇಟ್ಕೊಂಡು ವ್ಯವಸಾಯ ಮಾಡೋ ಅಂತ ಒಂದು ಹವ್ಯಾಸ ನನಗಿತ್ತು ಸರ್. ನನಗೆ ಮಾತ್ರ ನಾನು ಬಹುಶಃ ಅರ್ಧ ನನ್ನ ವಿದ್ಯಾಭ್ಯಾಸಕ್ಕೆ ಕಳೆದ್ರು, ಇನ್ನು ಅರ್ಧ ನಾನು ವ್ಯವಸಾಯಕ್ಕೆ ನಾನು ಕಳೆದಿದ್ದೆ. ಸಾಮಾನ್ಯವಾಗಿ ನನಗೆ ಏನೋ ಒಟ್ಟಿಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್. ಎಷ್ಟೇ ವಯಸ್ಸಲ್ಲಿ ಕೃಷಿ ಕೆಲಸ ಮಾಡೋದನ್ನ ರೂಢಿಸ್ಕೊಂಡೆ? ನನ್ನ ನನ್ನ ಪ್ರಕಾರ ನಾನು ಹೈಸ್ಕೂಲ್ ಲೆವೆಲ್ಲಿಂದಲೂ ನಾನು ಕೃಷಿಲಿ ಇದ್ದೆ ಸರ್. ನಾನು ಖಂಡಿತವಾಗಿ ನಾನು ಮಾತ್ರವ ನನ್ನ ಊರಲ್ಲೇ ಹೇಳರು ಒಂದ್ ಮಾತು, ನೋಡಿ ಅವ್ರು ಓದ್ತಿದ್ದಾನೆ ಆದ್ರೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಏನೋ ಅದ್ರಲ್ಲೇನು ಹೆಚ್ಚುಗಾರಿಕೆ ಏನಿಲ್ಲ, ಈ ರೀತಿ ಮಾತಾಡೋರು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸರ್. ನಾನು ಮನೇಲಿ ಅಪ್ಪ ಅಮ್ಮ ಕೆಲಸ ಮಾಡು ಅಂತೇಳಿ ಒತ್ತಾಯ ಮಾಡ್ತಿದ್ರ ಸರ್? ಖಂಡಿತವಾಗಿಲ್ಲ ಸರ್, ಖಂಡಿತವಾಗಿಲ್ಲ. ನಮ್ಗೆ ಇಂಟ್ರೆಸ್ಟ್ ಇತ್ತು, ನನಗೆ ಇಂಟ್ರೆಸ್ಟ್ ಇತ್ತು ಸರ್. ದನಕರುಗಳ ಜೊತೆ ಇರಬೇಕು, ಕೆಲಸ ಮಾಡಬೇಕು ಅನ್ನೋ ತರದ ಇಂಟ್ರೆಸ್ಟ್. ಹೌದು ಹೌದು ಸರ್. ತಂದೆಯವ್ರ ಕಾಲಕ್ಕೆ ಏನೇನ್ ಬೆಳೀತಾ ಇದ್ರು ಪ್ರಧಾನವಾಗಿ? ಪ್ರಧಾನವಾಗಿ ರಾಗಿ ಸರ್. ಆಮೇಲೆ ಸ್ವಲ್ಪ ಮನೆಗಾಗುವಷ್ಟು ಭತ್ತ ಬೆಳಕತ್ತಿದ್ರು. ನಮ್ಗೇನು ಆ ಟೈಮ್ನಲ್ಲಿ ಒಂದು 7-8 ಸಾವಿರ ಕಾಯಿ ಬೀಳವು. ಬಾಳೆನು ಸಹ ಏನಿಲ್ಲ, ಸ್ವಲ್ಪ ಅಡಿಕೆ ಗಿಡಿತ್ತು, ತೋಟ ನೀತು ಅಡಿಕೆ ತೋಟ ಅಂತಲೇ. ಅಂತೂ ಏನು ಓವರ್ ಆಗಿ ನಾವೇನೋ ಲೋಡ್ ಗಟ್ಟಲೆ ಮಾರಿದವರು ಅಲ್ಲ, ಸಾಮಾನ್ಯವಾದ ರೈತರ ನಾವು. ಅಂತೂ ಯಾವುದೇ ಕೊರತೆ ಇರಲಿಲ್ಲ ಸರ್ ಮನೆಯಲ್ಲಿ, ಯಾವುದೇ ಕೊರತೆ ಇರಲಿಲ್ಲ. ಮಾಡ್ಕೊಂಡು ಹೋಗ್ತಾ ಇದ್ರು, ಮಾಡ್ಕೊಂಡು ಹೋಗ್ತಿದ್ರು. ಆಗಿನ ಕಾಲಕ್ಕೆಲ್ಲ ಮಳೆ ಬೆಳೆ ಎಲ್ಲ ಹೆಂಗಾಗ್ತದೆ? ಮಳೆ ನಾನ್ ಕಾಣಂಗು ಒಳ್ಳೆ ಮಳೆ ಆಗ ಸರ್, ಖಂಡಿತ ಒಳ್ಳೆ ಮಳೆ ಆಗೋದು. ಒಂದು ಸತಿ ಮಳೆ ಬಂದ್ರೆ ನಮ್ಮ ಜಮೀನಲ್ಲಿ ಕೊಚ್ಕೊಂಡು ಹೋಗುವಂತ ಮಳೆ ನಾನು ಓಡಿದ್ದೆ ಸರ್ ನಮ್ಮ ಹತ್ರ. ಅಷ್ಟು ಮಳೆ ಬರ್ತಾ, ಮಳೆ ಬರ್ತಾ ಇತ್ತು. ಒಂದೊಂದು ರಾತ್ರಿಗೆ ಒಂದೊಂದು ಕೆರೆ ತುಂಬಿದಾವೆ, ಅಷ್ಟು ಮಳೆ ನಾನು ಓಡಿದ್ದೀನಿ ಸರ್. ನಾನು ಹಿರಿಯಾಳು ಆ ಭಾಗದಲ್ಲೆಲ್ಲ ಏನ್ ಬೆಳೀತಾ ಇದ್ರು ಜಾಸ್ತಿ? ನನ್ನ ಊರಲ್ಲಿ ಸ್ವಲ್ಪ ಚಿಕ್ಕ ಜಮೀನು, ಹೆಚ್ಚಿಗೆ ಯಾರು ಏನು ಏನು ಹೆಚ್ಚಿಗೆ ಏನು ಬೆಳೀತಾನೆ ಅಲ್ಲಿ ಸರ್. ಅವ್ರ ಜೀವನಕ್ಕಾಗುವಷ್ಟು ರಾಗಿ, ಆಮೇಲೆ ಪ್ರತಿಯೊಂದು ಅವರೇ ಗಿಡ ಇರ್ಬೋದು, ತಗ್ನಿ ಇವೆಲ್ಲ ಏನ್ ತೀರ ಓವರ್ ಆಗಿ ಮಾರಕ್ ಆಗದೆ ಇದ್ರು ಮನೆಗ ಉರುಳಿ ಇರ್ಬೋದು, ಉಚ್ಚಳ್ಳಿ ಇರ್ಬೋದು, ಪ್ರತಿಯೊಂದು ಬೆಳೀತಿದ್ರು ಸರ್ ಮತ್ತೆ. ಆಮೇಲೆ ಬೋರ್ವೆಲ್ ಸ್ಟಾರ್ಟ್ ಆದ 25ನೇ ವರ್ಷದಲ್ಲಿ ಬೋರ್ವೆಲ್ ಸ್ಟಾರ್ಟ್ ಆದ್ಮೇಲೆ ಅವರ ಚೈತನ್ಯ ಇದ್ದರು ಬೋರ್ ಹಾಕ್ಸಿಕೊಂಡು ಕಬ್ಬು ಬೆಳೆಯಕ್ ಶುರು ಆದ್ರು. ಅವ್ರ ಮನೆ ಪೂರ್ತಿಗೆ ಸ್ವಲ್ಪ ಭತ್ತ ಬೆಳೆಯಕ್ ಶುರು ಆದ್ರು. ಆದ್ರೆ ನನ್ನೂರಲ್ಲೂ ಇವತ್ತಲೂ ಸಹ ನಾನು ಹೇಳ್ತಾ ಇದ್ದೀನಿ, ತರಕಾರಿ ಯಾವನು ಸಹ ನಾವು ಮಾಡ್ತಾ ಇಲ್ಲ ಸರ್, ಯಾರು ಮಾಡ್ತಾ ಇಲ್ಲ ಆ ಊರಲ್ಲಿ ಮಾತ್ರ. ಇನ್ನು ಅಕ್ಕಪಕ್ಕ ಊರ್ನಲ್ಲೆಲ್ಲ ಮಾಡ್ತಾ ಇದ್ದಾರೆ, ಉತ್ತಮ ಇದೆ. ಇಲ್ಲಿ ಹಿರಿಯಾಳಲ್ಲಂತೂ ಮಾಡ್ತಾ ಇಲ್ಲ ಸರ್. ಸ್ವಲ್ಪ ಕಡಿಮೆ ಹಿಡುವಳಿ ಇರೋದ್ರಿಂದ ಬರೀ ರಾಗಿ ಭತ್ತ ಹೇಳಬಲ್ಲ, ಹಿಡುವಳಿ ಕಮ್ಮಿ ಸರ್ ನಮ್ದು. ಯಾಕೆಂದ್ರೆ ನನ್ನ ಊರ ಅಕ್ಕಪಕ್ಕ ಒಂದೊಂದೇ ಕಿಲೋಮೀಟರ್ ಒಂದೊಂದು ಊರ್ ಇದೆ, ಸ್ವಲ್ಪ ಜಮೀನು ಎಲ್ಲ ಕಮ್ಮಿ ಸರ್ ನಮ್ಗೆ. ಜಮೀನೆಲ್ಲ ಸ್ವಲ್ಪ ಕಡಿಮೆ ಸರ್. ಕಮ್ಮಿ. ನೀವು ಬಿ ಎ ಓದಿದ ತಕ್ಷಣ ಮತ್ತೆ ಕೃಷಿ ಮಾಡ್ಕೊಂಡೇ ಇರ್ತೀನಿ ಅಂತ ಬಂದ್ಬಿಟ್ರೆ ಮನೆಗೆ? ಇತ್ತು ಸರ್, ನಾನು ಬಂದೇಟೆ ಫಸ್ಟ್ ನಂದು ಒಂದು ಮನೆ ಮಾಡಿದ್ವು. ನಮ್ಮ ತಂದೆ ಎಲ್ಲ ಸಪೋರ್ಟ್ ಅಲ್ಲಿ, ನಾನು ಅನ್ನೋದೇನಿಲ್ಲ, ಒಂದು ಮನೆ ಇದ್ರು ಒಂದು ಮನೆ ಮಾಡಿದ್ವು. ಸ್ವಲ್ಪ ಜಮೀನು ತಗೊಂಡೆ ಸರ್ ನಾವು, ತಂದೆ ಮಾರ್ಗದರ್ಶನವೇ ಸ್ವಲ್ಪ ಇಂಟ್ರೆಸ್ಟ್ ಅಲ್ಲ, ಸ್ವಲ್ಪ ಜಮೀನಿಗೆಲ್ಲ ಕೈ ಹಾಕೊಂಡು ಸ್ವಲ್ಪ ಅದಕ್ಕೆ ನಾನು ಪ್ರಾಮುಖ್ಯತೆ ಕೊಟ್ಟೆ ಸರ್ ನಾನು. ಎಷ್ಟು ಜಮೀನು ತಗೊಂಡ್ರಿ ಸರ್? ನಾವು ಒಂದು 6 ಎಕರೆ ತಗೊಂಡಿದ್ದೇವೆ ಸರ್. ನಮ್ಮ ಅಜ್ಜಾರದು 9 ಎಕರೆ ಇತ್ತು, ನಮ್ಮ ತಂದೆಯವರು 6-7 ಎಕರೆ ತಗೊಂಡಿದ್ದಾರೆ ಸರ್. ಈಗ ಎಷ್ಟು ಜಮೀನು ಇದೆ ನಿಮಗೆ ಸರ್? ನನ್ನ ತಮ್ಮಗೆ 8 ಎಕರೆ ಇದೆ, ನನಗೆ 8 ಎಕರೆ ಇದೆ ಸರ್. ನೀವು 8 ಎಕರೆನಲ್ಲಿ ಏನೇನು ಮಾಡ್ತೀರಿ ಸರ್? ತೆಂಗಿದೆ, ಒಂದ್ ಸ್ವಲ್ಪ 400 ಗಿಡ ಅಡಿಕೆ ಗಿಡ ಹಾಕಿದ್ವಿ, ಈಗ ಹಾಕಿದ್ವಿ ಸರ್. ತೆಂಗು ಮಾತ್ರ 400 ಗಿಡ ಇದೆ ಸರ್. ಅದ್ ಮಧ್ಯೆ ಸ್ವಲ್ಪ ಬಾಳೆ ಹಾಕೊಂಡಿದೀವಿ, ಸುತ್ತ ಸ್ವಲ್ಪ ಟೀಕ್ ಗಿಡ ಇದೆ 100. ಟೀಕ್ ಯಾವಾಗ ಹಾಕಿದ್ರಿ ಸರ್? ಅಲ್ಲಿ 30 ವರ್ಷ ಆದ ಸರ್. ನಾವೇನು ಬೋರ್ ಹಾಕಿಸ್ತು, ನಾವೇನು ನೆಲೆಯಾಗಿ ನಿಂತು ಬೋರ್ ಹಾಕಿಸ್ಕೊಂಡು ಆ ಟೈಮಲ್ಲಿ ಆಯ್ತು ಸರ್. ಈಗೆಲ್ಲ ಬಂದಿದಾವ ಸರ್? ಬಂದಿದೆ. ನನಗೆ ಒಂದು ಸಂತೋಷ ಏನು ಅಂತಂದ್ರೆ, ನಾನು ಹಾಕಿದ್ದು ಮರದಲ್ಲೇ ನಾನೊಂದು ಮನೆ ಮಾಡಿದೆ. ಜಮೀನ್ ಹತ್ರ ನಾನು ಇರೋದು, ಅಲ್ಲೇ ಒಂದು ಮನೆ ಮಾಡಿದೆ. ನನ್ನ ಮರದ್ದೆ ಒಂದು ಪೀಸ್ ಸಹ ನಾನು ಅಂಗಡಿಲಿ ತಾಂಡಲ್ ಸರ್, ನಾವು ಡಿಪೋದಲ್ಲಿ ಏನು ತಾಂಡಲ್ಲ. ನೆಕ್ಸ್ಟ್ ಟೈಮಲ್ಲಿ ಈಗ ನನ್ನ ಮಗಳಿಗೂ ಒಂದ ಬೆಂಗಳೂರಲ್ಲಿ ಒಂದು ಮನೆ ಮಾಡಿದ್ರು, ನನ್ನ ಮರನೇ ಕೊಟ್ಟಿದ್ದೀನಿ ಸರ್ ನಾನು. ಅದು ನಮ್ಗೆ ಸಂತೋಷ ಇದೆ ಸರ್. ಒಂದು 20 ಮರನ ಸೇಲ್ ಮಾಡಿದೀನಿ ಯಾರಿಂಗ ಸ್ನೇಹ ಭಾಗದಲ್ಲಿ. ಹೆಂಗ ಹೋಗ್ತವೆ? 20,000 ರೂಪಾಯಿ ನಾನು ಮಾರಿದ್ದೀನಿ ಸರ್ ಅಷ್ಟೇ. ಒಂದೊಂದು ಮರ ಒಂದೊಂದು ಮರನ ಹೆಚ್ಚು ಕಮ್ಮಿ ಸ್ವಲ್ಪ ಸ್ನೇಹ ಭಾಗದಲ್ಲೇ ಬಂದ್ರು. ಒಂದು 20,000 ರೂಪಾಯಿ ಇದ್ದು ಸರ್, ಒಂದು 4 ಅಡಿ ಗೊರ್ತಿದ್ದು ಅಂದ್ರೆ ದಪ್ಪ ಇದ್ದು ಸರ್. 7 ಅಡಿ 2 ತುಂಡು 3 ತುಂಡು ಬೀಳ ಅಂತ ಅಳತೆ ಇದ್ದು ಸರ್. ಅವೆಲ್ಲ ಅದನ್ನು ಕೊಟ್ಟಿದ್ದೀರಿ? ಕೊಟ್ಟಿದ್ದೆ ಸರ್. ಈ ಸ್ನೇಹದಲ್ಲೇ ನಾವು ಮನೆಗೆ ಮಾಡ್ತಿದ್ವಿ, ಇದ್ರು ಕೊಡಿ ಅಂತ ಬಂದಾಗ ತೆರಿಗೆ ಕೊಟ್ಟೇನು ದುಡ್ಡು ಕೊಟ್ಟೆ ತಗೊಂಡೋಗಿದ್ದಾರೆ. ಇದ್ದುದ್ರಲ್ಲಿ ನಾವೇನ್ ರೇಟ್ ಹೇಳಿದ್ವು, ಇಲ್ಲ ಜಾಸ್ತಿ ಇದೆಯೋ ಕಮ್ಮಿ ಆಯ್ತು ಅದು ನನಗೆ ಗೊತ್ತಿಲ್ಲ ಸರ್. ಮಾತ್ರ ಈ ರೇಟ್ ಕೊಡಿ ಎಂದು ಕೊಟ್ಟರು ತಗೊಂಡು ಸರ್. ಇನ್ನು ಕೊಡ ಅಂತ ಭಾವೆ ಇದೆ ಸರ್. ಇದೆ ಏನು ಬೇಲೆ ಸುತ್ತ ಹಾಕಿದ್ರು? ಹೆಂಗೆ ಹಾಕಿದ್ದು? ಸುತ್ತ ಹಾಕಿದ್ದು ಸರ್, ಒಂದು 3 ಅಡಿ ಬಿಟ್ಟು ಸುತ್ತ ಹಾಕಿದ್ದು ನಮ್ಮ ಜಮೀನಿಗೆ. ತೆಂಗು ಹಾಕಿ ಎಷ್ಟು ವರ್ಷ ಆಯ್ತು ಸರ್? ನಾನು ಇರೋಂತ ಜಾಗದಲ್ಲಿ ತೆಂಗಾಗಿ 36 ವರ್ಷ ಅಥವಾ 70 ಗಿಡ ನೆಟ್ಟು, ಅಲ್ಲಿಂದಲೂ ಸ್ವಲ್ಪ ಅಂತಂತವಾಗಿ ಅಂತಂತವಾಗಿ ಹಾಕಿ ಬಂದ್ವಿ. ಕೆಲವು 20 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು ಸರ್. 30 ವರ್ಷ ಅಂತಂದ್ರೆ ಸ್ವಲ್ಪ ಒಂದು 5 ವರ್ಷ 2 ವರ್ಷದ ಅಂತರದಲ್ಲಿ ಹಾಕಿದ್ರೆ ಅಂತವಾಗಿ ಅಂತಂತವಾಗಿ ನಾನು ಹೇಳಿದಂಗೆ ಸ್ವಲ್ಪ ನಾವು ಕಬ್ಬು ಭತ್ತ ಬೆಳಿತಿದ್ವಲ್ಲ ಅಂತಂತವಾಗಿ ಆ ಜಾಗ ಎಲ್ಲಾನು ಒಂದ್ ಲೆವೆಲ್ ಮಾಡ್ಕೊಳ್ಳೋದು. ಭತ್ತದ ಗದ್ದೆ ಮಾಡಿದ್ರೆ ಲೆವೆಲ್ ಆಗಿದ್ವು, ಲೆವೆಲ್ ಮಾಡೋದು, ನೆಕ್ಸ್ಟ್ ಟೈಮ್ ತೆಂಗ್ ನೆಡೋದು, ಹಿಂಗ್ ಮಾಡ್ಕೊಂಡು ಬಂದೆ ಸರ್. ಈಗ ಎಲ್ಲ ಫಸಲು ಕೊಡ್ತಾವೆ? ಸಾಮಾನ್ಯವಾಗಿ ಒಂದು 300 ಗಿಡ ಫಸಲು ಕೊಡ್ತಾ ಇದೆ ಸರ್. 300 ಗಿಡ ಫಸಲು ಕೊಡ್ತಾ ಇದೆ, ಒಂದು 100 ಗಿಡ ಸಸಿ ಇದೆ ಸರ್. ತೆಂಗು ಏನು ಕಾಯಿ ಮಾಡ್ತೀರಾ, ಕೊಬ್ಬರಿ ಮಾಡ್ತೀರಾ? ಹೆಂಗೆ? ಕೊಬ್ಬರಿನೇ ನಾನು ಮಾಡೋದು. ಯಾಕೆ ಕೊಬ್ಬರಿ ಮಾಡ್ತಾರೆ? ಕೊಬ್ಬರಿ ಅಂದ್ರೆ ಈಗ ಕಾಯ್ದು ಅಂತಂದ್ರೆ ಅಂತ ಏನು ಅನುಭವ ಇಲ್ಲ ನಮ್ಗೆ. ಈಗ ಏನಾಗುತ್ತೆ, ಒಂದು ಬೀಡಿಗೆ 3-4 ಸಾವಿರ ಬೀಳ್ತವೆ. 3-4 ಸಾವಿರ ನಾವು ಸೇಲ್ ಮಾಡಿದ್ರು, ಆ ಅಮೌಂಟ್ ಏನು ಒಂದೇ ಸತಿ ನಮಗೆ ಸಿಕ್ಕಿದ್ರು ಅಂತ ದೊಡ್ಡ ಅಮೌಂಟ್ ಆಗಲ್ಲ. ಕೊಬ್ಬರಿ ಅಂತಂದ್ರೆ ಸ್ವಲ್ಪ ಸ್ಟಾಕ್ ಮಾಡ್ಕೊಂಡು 10-12 ತಿಂಗಳಿಗೆ ಆಗವು ದುಡ್ಡು ಕೈ ಸೇರ ಸರ್ ಚೆನ್ನಾಗಿ. ಅದಕ್ಕಾಗಿ ಅಷ್ಟೇ. ಒಂದೊಂದು ಬ್ಯಾಚ್ಗೆ ಎಷ್ಟು ಕೊಬ್ಬರಿ ಹಾಕ್ತೀರಿ ಸರ್? 15,000 ಮಾರಿದ್ದೀವಿ, 20,000 ಮಾರಿದ್ದೀವಿ ಸರ್. ಅಷ್ಟು ಹಾಕ್ಬಿಡ್ತಾರೆ ಒಂದೊಂದ್ಸರಿಗೆ? ಒಂದೊಂದ್ಸತಿ. ಎಷ್ಟು ತಿಂಗಳು ಬೇಕು ಬರಕ್ಕೆ ಅದು ಸರ್? 12 ತಿಂಗಳಿಗಂತ 12 ತಿಂಗಳು ಮೇಲೆ ಸುಲಿದ್ರೆ ಒಳ್ಳೆ ಕೊಬ್ಬರಿಗಳು ಮಾತ್ರ. ಅದ್ರ ಮೇಲ್ಪಟ್ಟು ಸುಲಿದ್ರು ಏನಾಗುತ್ತೆ ಅಂದ್ರೆ ಮತ್ತೆ 15 ತಿಂಗಳು 20 ತಿಂಗಳು ಆದ್ರೆ ಒಳಗಡೆ ಅಲ್ಲವ ಕೆಂಪು ಬರುತ್ತೆ, ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಭಿ ಮಾಡ್ತಾರೆ ಸರ್. 12 ತಿಂಗಳು ಮೇಲೆ ಸುಲಿದ್ರೆ ಒಳ್ಳೆ ಕೊಬ್ಬರಿ ಸರ್. 12 ತಿಂಗಳ ಮೇಲೆ ಸುಲಿಯ ಅಂತದೇ ಹೆಚ್ಚು ಒಳ್ಳೇದು ಅಂತಾರೆ. ಒಳ್ಳೇದು ಸರ್, ಒಳ್ಳೇದು. ಒಂದ್ ವರ್ಷದಲ್ಲಿ ಎಷ್ಟು ಬ್ಯಾಚ್ ಸುಲಿತೀರಿ ಸರ್? 3 ಬ್ಯಾಚ್ ಮಾಡ್ತೀವಿ. 3 ಬ್ಯಾಚು ಏನಾದ್ರೂ ಅಕಸ್ಮಾತ್ 3 ಬ್ಯಾಚ್ ಅಲ್ಲಿ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ 2 ಬ್ಯಾಚ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ರೇಟ್ಗಳು ವೇರಿಯೇಷನ್ ಆದಾಗ ಇದಲ್ಲ. ಈಗ ಓ ಸತ್ಯ ನಾ ಫೆಡ್ಗೆ ಕೊಟ್ಟು 50 ಕ್ವಿಂಟಲ್ ಕೊಬ್ಬರಿನ ನಾ ಫೆಡ್ಗೆ ಕೊಟ್ಟು ನಾವು ಸ್ವಲ್ಪ ಸ್ಟಾಕ್ ಮಾಡಿದ್ದು. ನಾ ಫೆಡ್ ಅನೌನ್ಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ಮೇಲೆ ಸರ್ಕಾರದವರು ಸುಲಿನೇ ಇಲ್ಲ, ಒಂದೇ ಸತಿ ನಾವು 1-50 ಕ್ವಿಂಟಲ್ ಕೊಟ್ಟೆ ಸರ್. ಇಲ್ಲಿ ನಫೆಡ್ಗೆ ಏನ್ ಬೆಲೆ ಕೊಟ್ಟರೆ? 12,000 ರೂಪಾಯಿ ಕೇಂದ್ರ ಸರ್ಕಾರದವ್ರು ಕೊಟ್ಟರು, 1,500 ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟರು, ಒಟ್ಟಿಗೆ 13,500 ರೂಪಾಯಿ 1 ಕ್ವಿಂಟಲ್ ಸಿಕ್ತು ಸರ್. ಅಷ್ಟಕ್ಕಿದ್ರೆ ಸಾಕ? ಇಲ್ಲ ಸರ್, ಇವತ್ತಿನ ಇದರಲ್ಲಿ ಸ್ವಲ್ಪ ಕಮ್ಮಿ ಸರ್. ಖಂಡಿತ. ಎಷ್ಟು ಸಿಕ್ಕಿದ್ರೆ ಒಳ್ಳೇದು ಅಂತ ಸರ್? 20,000 ಬೇಕು. ನಾನು ಆಸೆ ಪಡಲ್ಲ ಜಾಸ್ತಿಯ. ಯಾರು ಏನೇ ಹೇಳಿ, ಒಂದು ಅವರೇಜ್ 20,000 ರೂಪಾಯಿ ಯಾರು ಸಿಕ್ಕಿದ್ರು 1 ಕ್ವಿಂಟಲ್ಗೆ, ಅವರೇಜ್ ನಮ್ಮ ಎಲ್ಲ 130 ಕೆಜಿ ಬರ ಅಂತ ಅಳ್ತೇಲ್ಲ ಸರ್. ಒಂದು 30 ರೂಪಾಯಿ ಒಂದು ಅಳತೆ ಸಿಗುತ್ತೆ ಸರ್ ಅಷ್ಟೇ. ಒಂದು ಕೊಬ್ಬರಿ ಸಣ್ಣದು ದಪ್ಪದು ಯಾವ್ದಾರ ಅವರೇಜ್ 30 ರೂಪಾಯಿ ಸಿಗುತ್ತೆ ಸರ್. ಸಿಕ್ಕಿದ್ರೆ ರೈತರಿಗೆ ಒಂಚೂರು ಲಾಭ ಅಂತ ಅನ್ಸುತ್ತೆ ಸರ್. ಪರವಾಗಿಲ್ಲ, ಲಾಭ ಅನ್ನೋದ್ಕಿಂತಲೂ ಏನೋ ನಷ್ಟ ಆಗಲ್ಲ. ನಷ್ಟ ಆಗಲ್ಲ ಸರ್. ಈಗೇನಾಯ್ತು ಅಂದ್ರೆ ಮನೆಯವ್ರು ಯಾರು ಕಾಯಿ ಕೆಡುವಲ್ಲ, ಕಾಯಿ ಕೆಡೋದಿರ್ಬೋದು, ಹೊರದಿರ್ಬೋದು, ಆಮೇಲೆ ಮೇಕ್ ಅಟ್ಕಾಕೋದು, ಇದು ಸ್ವಲ್ಪ ಖರ್ಚು. ಆಮೇಲೆ ಸುಲಿಯೋಕೆ ಸರ್ 1,650 ರೂಪಾಯಿ ರೇಟ್ ಇದೆ ಸರ್ 1,000 ಕೊಬ್ಬರಿಗೆ. ಮತ್ ನೆಕ್ಸ್ಟ್ ಅದ ಕೊಬ್ಬರಿನ ಹೊಡಿಯೋದಕ್ಕೆ ಅದಕ್ಕೂ 650 ರೂಪಾಯಿ ತಗೋತಾರೆ. ಅದು ವೇರಿಯೇಷನ್ ಇದೆ. 400 ರೂಪಾಯಿಗೆ ಹೊಡಿತಾರೆ, ನಾನು ಹೊಡೆಸಂತ ಜನಗಳು ಮಾತ್ರ 650. ಅಷ್ಟೇ ಇರುತ್ತೆ. ಈಗ ಒಂದು ವರ್ಷದಲ್ಲಿ 3 ಸರಿ ಕಾಯಿ ಕೆಡಿಸ್ತೀರಿ? 4-5 ಸತಿ ಕೆಡಿಸ್ತೀವಿ. ಅಲ್ಲಿ ಏನಾಗಿದೆ ಅಂದ್ರೆ ನಾನು ಒಂದೇ ಜಾಗದಲ್ಲಿ ಇರೋದಿಂದ ಅಂತ ಲೇವಡಿ ಇಲ್ಲ. ಒಂದ್ 4-5 ಸತಿ ಕೆಡಿಸಿದ್ರೆ ಏನು ಲೇವಡಿ ಆಗಲ್ಲ ಸರ್. ಅಷ್ಟನ್ನು ಕೊಬ್ಬರಿಗೆ ಹಾಕೊಂಡು ಮಾರ್ತೀವಿ ಸರ್. ಈಗ ಮಾತ್ರ ಸ್ವಲ್ಪ ಎಳ್ನೀರ್ ಕೊಡ್ತಾ ಇದ್ದೀನಿ ಸರ್. ಎಳ್ನೀರು 33 ರೂಪಾಯಿ ಏನು ಕೆಡೋಕ್ಕೆತ ಇದ್ರೆ ಕೊಡ್ತಾ ಇದ್ದೀನಿ ಸರ್. ಈಗ ನಾವೊಂದು ಲೆಕ್ಕ ಹೇಳಿದ್ಯೋ, 20,000 ರೂಪಾಯಿ ಕೊಬ್ಬರಿ ಆದ್ರೂ ನಂದು 130 ಕೆಜಿ ತೂಕನೆ ಬರೋದು, ಇದೇ ರೇಟ್ ಸಿಗೋದು ಅವಾಗ್ಲೂ ಇದೇ ರೇಟ್ ಒಂದ್ ಲೆಕ್ಕಾಚಾರ ಹಾಕೊಂಡು ಈಗ ಮಾತ್ರ ಒಂದ್ 4-5 ಸಾವಿರ ಎಳ್ನೀರ್ ಕೊಡ್ತಾ ಇದ್ದೀನಿ ಸರ್. ಇವತ್ತು ಎಳ್ನೀರ್ ಕೊಡೋದು ಸ್ವಲ್ಪ ಒಳ್ಳೇದೇ ಅಂತ ಅಂತಾರ ಅನ್ಸುತ್ತೆ ಸರ್ ನಮ್ಗೆ. ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೀ ಲೆಕ್ಕ ತಗೊಂಡು ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ. ಈ ಎಳ್ನೀರು ಕೆಡವಿದ್ರೆ ಸ್ವಲ್ಪ ಮರ ಬಾಳಿಕೆ ಬರೋದಿಲ್ಲ, ಫಸಲು ಬರೋದಿಲ್ಲ ಅಂತ ನನಗೆ ಅನುಭವ ಇಲ್ಲ. ಇವತ್ತು ಕೇಳಿದೆ ನಾನು ಒಂದು ಮಾತು, ಕೇರ್ಪೇಟೆ ಕಡೆ ಬಂದು ಕೇಳುತ್ತಾ ಇದ್ದಾರೆ. ಒಂದು ಅವ್ರು ಏನು ಹೇಳಿದ್ರು ಅಂತಂದ್ರೆ ಮರ ಏನೂ ಆಗಲ್ಲ, ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂತ ಅವರು ಮಾಹಿತಿ ಹೇಳಿದ್ರು ಸರ್. ನನಗೆ ಅದು ನನಗೇನು ಅನುಭವ ಇಲ್ಲ. ಇಲ್ಲಿವರೆಗೂ ನಾನು ನಾವೇನು ಕೊಟ್ಟಿರಲಿಲ್ಲ ಸರ್. ಈಗಲೇ ಕೊಡ್ತಾರೆ ಅಂದ್ರೆ ಮುಂದಕ್ಕೆ ಅನುಭವ ಅಷ್ಟೇ, ನನಗೆ ಅನುಭವ ಬರಬಹುದು ಅಷ್ಟೇ. ಅವ್ರು ಹೇಳಿದ್ದು ಬೆಳವಣಿಗೆ ಆಗುತ್ತೆ ಹೊರತು ಮರಕ್ಕಂತೂ ತೊಂದರೆ ಇಲ್ಲ, ಇನ್ನೂ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳಿದ್ರು ಸರ್. ಅದು ನನಗೆ ಗೊತ್ತಿಲ್ಲ ಸರ್. ತೆಂಗು ಇಳುವರಿ ಹೆಂಗ್ ಬರ್ತಾ ಇದೆ ಸರ್? ನಂದು ಅವರೇಜ್ ಈಗ 70-80 ಕಾಯಿ ಅಷ್ಟೇ ಸರ್. ಅಷ್ಟೇ ಸರ್ ಒಂದು ಮಾರ್ಕ್ ಅವರೇಜ್. ಯಾಕೆ ಅಂತಂದ್ರೆ ನಂದು ಇಲ್ಲಿವರೆಗೆ 300 ಗಿಡಕ್ಕೆ 25-30 ಸಾವಿರ ಆಗೋದು, ಮತ್ತೆ ಈಗೆಲ್ಲ ಕಮ್ಮಿನೇ ಇದೆ ಸರ್. ಮಾತ್ರ ಈಗ ಕಮ್ಮಿನೇ ಇದೆ ಸರ್. ಈಗ 21ರಲ್ಲಿ ಮಳೆ ಆಯ್ತಲ್ಲ, ಜನಗಳು ಹೇಳೋದು ಆ ಮಳೆ ಜಾಸ್ತಿ ಆಗಿರೋದಿಸ್ತ ಅರಳೆಲ್ಲ ಉದುರೋದು ಅನ್ನೋ ಒಂದು ಮಾಹಿತಿ ಇದೆ. ಸ್ವಲ್ಪ ರೋಗನೂ ಇದೆ ಸರ್ ತೆಂಗಿನ ಮರಕ್ಕೆ, ಸ್ವಲ್ಪ ಕಮ್ಮಿ ಇದೆ ಸರ್. ಈ ವರ್ಷ ಇಳುವರಿ ಸ್ವಲ್ಪ ಕಡಿಮೆ ಆಗಿದೆ. ಕಮ್ಮಿ ಇದೆ ಸರ್. ನೀರು ಗೊಬ್ಬರ ಇವೆಲ್ಲ ಹೆಂಗ್ ನಿರ್ವಹಣೆ ಮಾಡ್ತಾರೆ? ದನಗಳ ಗೊಬ್ಬರ ಇದೆ, ಒಂದು 2 ಅಡಿ ಬಿಟ್ಟು ಬುಡಕೆಲ್ಲ ಹಾಕಿಸ್ತೀನಿ. ನೀರಂತೂ ಡ್ರಿಪ್ ಮಾಡಿಸಿದ್ದೀನಿ ಸರ್. ನಾನು ಪ್ರತಿಯೊಂದು ಮರಕ್ಕೂ PVC ಪೈಪ್ ಇಂದೆ ಭೂಮಿಗೆ ಹದ್ದೆಯ ನಾನು ಡ್ರಿಪ್ ಮಾಡಿದ್ದೀನಿ ಸರ್. ನೀರಿಗೆ ನನಗೆ ತೊಂದರೆ ಇಲ್ಲ. ಆ ನಾನಿರೋಂಥ ಜಾಗದಲ್ಲಿ 3 ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಕೈ ಕೊಟ್ಟದ್ದು, ಈಗಂತೂ ಒಳ್ಳೆ ನೀರಿದೆ ಸರ್. ಡ್ರಿಪ್ ಅನುಕೂಲ ಅಂತೀರ ಸರ್? ಖಂಡಿತ ಖಂಡಿತ ಸರ್. ಒಂದು ಬಡಾಳಾದ್ರೆ ಬಡೆಂಗ್ಸ್ ಆದ್ರೂ ಮಾಡ್ಬೋದು ಸರ್. ಎಲ್ಲ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ, ಗೇಟ್ ವಾಲ್ ಎಲ್ಲ ಹೆಂಗ್ಸ್ ಆದ್ರೂ ಬಿಟ್ಕೋಬೋದು ಸರ್. ಟ್ರಿಪ್ ಮಾಡೋಕ್ಕಿಂತ ಮೊದಲು ಹೆಂಗ್ ಮಾಡ್ತಾ ಸರ್? ಹರಿ ನೀರನ್ನೇ ಬಿಟ್ಬಿಡಿವೆ ಸರ್. ಹರಿ ನೀರನ್ನೇ ಬಿಡಿವೋ, ದೇವ್ರದೆಯಿಂದ ನೀರು ಚೆನ್ನಾಗಿತ್ತು ಬಾವಿಲೆಲ್ಲ, ಆಗ ಬಿಡುವೆ ಸರ್. ಮಧ್ಯದಲ್ಲಿ ಸ್ವಲ್ಪ ಕೈ ಕೊಟ್ಟು ಮರನೂ ವೀಕಾದು, ಎಲ್ಲ ವೀಕಾದು, ಆ ದೃಷ್ಟಿ ನಾನು ಟ್ರಿಪ್ ಮಾಡಿದ್ದೆ ಸರ್. ಈಗ ಡ್ರಿಪ್ ಮಾಡ್ಕೊಂಡ ಮೇಲೆ ಅನುಕೂಲ ಆಗಿದೆ, ಅನುಕೂಲ ಆಗಿದೆ ಸರ್. ಇಳುವರಿನಲ್ಲಿ ಏನಾದ್ರೂ ಚೇತರಿಕೆ ಆಗಿದೆಯಾ? ಚೇತರಿಕೆ ಅಂದ್ರೆ ಇಳುವರಿ ಬರೋತ್ತಿಗೆ ಈ ರೋಗ ಬಂದ್ಬಿಡ್ತು ಸರ್ ನಮ್ಗೆ. ಈಗ ಇಳುವರಿ ನಾವು ಚೆನ್ನಾಗಿ ಮಾಡ್ಕೊಂಡು ಮಣ್ಣು ಎಲ್ಲಾನು ಮಾಡ್ಕೊಂಡು ಬಂಡೆ ಎಲ್ಲಾನು ಹಾಕಿಸ್ಕೊಂಡಿದ್ವಿ, ಎಲ್ಲಾನು ಮಾಡಿದ್ವಿ, ಅಷ್ಟೆಲ್ಲ ಮಾಡಿಸ್ಕೊಂಡು ಈ ರೋಗ ಅಂಟಿಕೊಂಡ್ಬಿಡ್ತು ತೋಟ. ಹಂಗಾಗಿ ಸ್ವಲ್ಪ ಇಳುವರಿ ಸುಧಾರಿಸಬೇಕಾಗಿದೆ, ಸ್ವಲ್ಪ ಸುಧಾರಿಸಬೇಕಾಗುತ್ತೆ ಸಮುದ್ರ. ಬೇಸಿಗೆಲ್ಲ ಎಷ್ಟು ದಿವಸಕ್ಕೊಂದ್ಸರಿ ನೀರು ಬಿಡ್ತಾರೆ ಸರ್? ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ಬೇಸಿಗೆ ನಂದು ಡ್ರಿಪ್ನೇ ಅವಶ್ಯಕ ಹೋಗಲಿಲ್ಲ, ನೀರು ಚೆನ್ನಾಗಿತ್ತು, ಸ್ವಲ್ಪ ಕಂಡು ಮಾಡಿದೀನಿ ನಾನು 25-30 ಗಿಡಕ್ಕೆಲ್ಲ ಕಂಡು ಸ್ವಲ್ಪ ನಾನು ನೀರು ಬಿಟ್ಬಿಡ್ತೀನಿ, ಬಿಡ್ತಾ ಇದ್ದೀನಿ ಸರ್. ಹಂಗೆ ಈಗ ಈ ವರ್ಷ ಮಾತ್ರ ಬಿಟ್ಟಿದ್ದೀನಿ ಸರ್. ಅಂದ್ರೆ ಮಧ್ಯ ಆ ಅದ್ರೊಳಕ್ಕೆಲ್ಲ ದನಗಳಿಗೆಲ್ಲ ಮೇವು ಪಾವು ಹಾಕೊಂಡಿದ್ದೀವಿ, ಎರಡೂ ಅನುಕೂಲ ಆಗುತ್ತೆ ಅಂತ ಹಂಗೆ ಮಾಡಿದೀನಿ ಸರ್. ಏನ್ ಮೇವ್ ಹಾಕೊಂಡಿದ್ರಿ ಸರ್? ಮೆಕ್ಕೆಜೋಳ ಹಾಕೊಂಡಿದ್ವಿ, ರಾಗಿ ಹಾಕ್ತೀನಿ, ಮನವೇ ಇರ್ತವೆ, ರಾಗಿ ಚೆಲ್ಲಿದ್ರೆ ಒಂದು ಉದ್ದ ಬಂದ್ರೆ ದನಗಳಿಗೆ ಹಾಕಿತ್ತೀವಿ, ಇಲ್ಲಾಂದ್ರೆ ಹಂಗೆ ಕಟ್ ಮೇಯಿಸ್ಬಿಡ್ತೀವಿ ಸರ್. ಇದೇ ಒಂದು 7-8 ರಾಸಿದೆ ನನ್ನ ಮನೆ ಒಳಗೆ. ಸೀಮೆ ಹುಲ್ಲ ಎಲ್ಲ ಹಾಕೊಂಡಿಲ್ವಾ? ಇಲ್ಲ, ಅದೇನಿಲ್ಲ ಅಂತಲೇ ಅನ್ಬೇಕು ನಾನು. ಜೋಳ ರಾಗಿ ಎಲ್ಲ ಮಿಕ್ಸ್ ಮಾಡಿ ಮೇವು ಹಾಕತ್ರ ಹೆಂಗ್ ಮಾಡ್ತೀರಿ? ಇಲ್ಲ ಸರ್, ಜೋಳನೇ ಬೇರೆ ಹಾಕ್ತೀನಿ, ರಾಗಿನೇ ಬೇರೆ ಹಾಕ್ತೀವಿ ಸರ್. ರಾಗಿ ಅಂದ್ರೆ ಚೆನ್ನಾಗಿ ಬಂತು ಅಂದ್ರೆ ಬಿಟ್ಕೊಳ್ತೀರಿ ಅಂತ? ಇಲ್ಲ ಸರ್, ಬಿಟ್ಕೊಳ್ಳಲ್ಲ, ದನಗಳಿಗೆ ಕೂದ ಹಾಕ್ಬಿಡ್ತೀವಿ. ತೋರ್ತುಳಿಕೆ ಹಾಕಿದ್ದಂತೂ ಯಾವತ್ತು ನಾವೇನು ಕೂದೊಪ್ಪ ಮಾಡಿಲ್ಲ ಅದ ದನಗಳಿಗೆ ಕೂದ ಹಾಕ್ಬಿಡ್ತೀವಿ. ಯಾವ ಹಂತದಲ್ಲಿ ಕುಯ್ದು ಹಾಕೋದು ಒಳ್ಳೇದು? ತೆನೆ ಬರುತ್ತಲ್ಲ ಸ್ವಲ್ಪ, ಆ ಟೈಪ್ ತೀರಾ ಬಂದಾಗ ಸರ್ ಸ್ವಲ್ಪ ಅಂತ ಗೊತ್ತಾಗತ್ತೆ ಸರ್. ಅದು ಕೂದು ಒಂದೊಂದುವರೆ ಅಡಿ 2 ಒಂದು ಅಳತೆ ಬರುತ್ತಲ್ಲ, 1-1.5 ಕುಯ್ಯಕ್ಕೆ ಬಂದ್ರೆ ಸಾಕು, ಕೂದ ಹಾಕ್ಬಿಡ್ತೀವಿ. ಆಗ ಅವು ಚೆನ್ನಾಗಿ ತಿಂತದ ಮೇವು? ಚೆನ್ನಾಗಿ ತಿಂತ ಸರ್, ಚೆನ್ನಾಗಿ ಇಷ್ಟಪಟ್ಟು ತಿಂತವೆ? ತಿಂತವೆ ಸರ್. ತಿಂತವೆ. ಎಷ್ಟು ದನ ಕರುಗಳ ಸಾಕೊಂಡಿದ್ರಿ ಶಂಕರಗೌಡ? ಒಂದು 7-8 ಇದೆ ಸರ್. ನಾನು ಒಂದ್ ಜೊತೆ ಓರಿ ಕರುಗಳು ಯಾವಾಗ್ಲೂ ಇಟ್ಕೊಂಡಿದ್ದೀನಿ, ವ್ಯವಸಾಯ ಮಾಡವ. ಈಗಲೂ ಮಾಡ್ತಾರೆ ವ್ಯವಸಾಯ? ಮಾಡ್ತೀವಿ ಸರ್. ಇದೆ ಸರ್, ಯಾಕೆ ಅಂತಂತಂದ್ರೆ ಬಹುಶಃ ಏನಾಗುತ್ತೆ ಅಂತಂತಂದ್ರೆ, ಒಂದು ಅವರೇ ಸಾಲು ಹೊಡಿಬೇಕಾಗುತ್ತೆ, ತಡ್ನಿ ಸಾಲು ಹೊಡಿಬೇಕಾಗುತ್ತೆ, ಇವೆಲ್ಲ ಮಾಡುವಾಗ ಬೇಕೇ ಬೇಕಲ್ಲಿ ಎತ್ತು ಸರ್. ಸಾಮಾನ್ಯವಾಗಿ ನಮ್ಮ ತಂದೆ ಕಾಲದಿಂದ ನಾವು ಎತ್ತ ಇಲ್ಲದಲ್ಲೇ ನಾವು ಯಾವತ್ತೂ ಇಲ್ಲ, ಎರಡ್ ಜೊತೆ ಇಟ್ಕೊಂಡಿದ್ದು. ಈಗ ಒಂದ್ ಜೊತೆಗೆ ನಾನು ಬಂದಿದ್ದೀನಿ. ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನನ್ನಲ್ಲಿ ಟ್ರ್ಯಾಕ್ಟರ್ ಇದೆ, ಸ್ವಂತ ಓನ್ ಟ್ರ್ಯಾಕ್ಟರ್ ಇದೆ ಸರ್. ಅಲ್ಲ 30 ಆಯ್ತು, ಈಗ ನಾನೇ ಡ್ರೈವಿಂಗ್ ಮಾಡ್ಕೊಂಡು ನನ್ನ ಮನೆ ಪೂರ್ತಿ ಕೆಲಸ ನಾನು ಮಾಡ್ಕೊತಿದ್ದೀನಿ ಸರ್. ಜೊತೆಗೆ ಅರೆಪರೆ ಹೊಡೆಯಕ್ಕೆ ಯತ್ನ ಬಳಕೆ ಮಾಡ್ತೀನಿ ಸರ್, ಬಡಿಸ್ಕೊತೀನಿ ಸರ್. ಈಗ ಒಂದೂವರೆ ವರ್ಷದಲ್ಲಿ ಒಂದು ರೋಟ್ರು ತಗೊಂಡೆ, ಮಧ್ಯಾಹ್ನ ರೋಟ್ರಿ ಇರಲಿಲ್ಲ, ರೋಟ್ರು ಸ್ವಲ್ಪ ಇತ್ತೀಚೆಗೆ ನಾನು ನೋಡಿದ ಮಟ್ಟಿಗೆ ಅನುಕೂಲ ಇದೆ ಸರ್. ಮತ್ತೆ ಭಾರಿ ಅನುಕೂಲ ಸರ್. ಅದು ಹೋರಿ ಎತ್ತು ಸಾಕಾಣಿಕೆ ಮಾಡೋದು ಸ್ವಲ್ಪ ದುಬಾರಿ ಅಂತ ತುಂಬಾ ಜನ ಸಾಕ್ತಾನೆ ಇಲ್ಲ? ದುಬಾರಿ ತರ್ತೇ ಇಲ್ಲ. ನಾನು ನಿಮ್ಗೆ ಖಂಡಿತವಾಗಿ ಹೇಳ್ಬೇಕಾದ್ರೆ, ನಾನು 28-30 ಸಾವಿರ ರೂಪಾಯಿ ನಾವು ಕರುಗಳನ್ನೇ ತಂದು ನಾನೇ ನೋಗ ಹಾಕಿ ಪಾಠ ಮಾಡಿಬಿಟ್ಟು ಈಗ 5-6 ಸಾಕಿರ್ ಸಾಕು, 40,000-50,000 ಲಾಭನೇ ಕೊಟ್ಟು ಹೋಗ್ತಾ ಇತ್ತು. ಈಗ ಮೊನ್ನೆ ನಾನು 29,000 ತಂದ, 39,000 ಮಾರಿದೆ. 10,000 ಲಾಭ ಆಯ್ತು ಖಂಡಿತವಾಗಿ. ಎಷ್ಟು ತಿಂಗಳು ಸಾಕಿದ್ರಿ ಸರ್? 8-9 ಸಾಕಬೇಕು ಅಷ್ಟೇ. ಸಾಲಕ್ಕೆ ನಮ್ ಮೇವು ಮೇದೆ, ನಾನೇನು ಬೇರೆ ಅಂಗಡಿ ಕಡೆಯಿಂದ ಫುಡ್ ಗಿಡ್ಡು ತಂದು ಹಾಕಿ ಅವಕ್ಕೇನು ಇದು ಮಾಡಲ್ಲ. ನನ್ನ ಮೇವನೆಲ್ಲ ಚೆನ್ನಾಗಿ, ಯಾವತ್ತೂ ನನಗೆ ಲಾಭ ಇಲ್ಲ, ವೈಲ್ಲ, ಲಾಭ ಆಗುತ್ತೆ ಅದರಲ್ಲೇ. ನಾನು ಜಾಸ್ತಿ ದುಡ್ಡನ್ನು ತಾಣಲ್ಲ. ಕರಾವಗೆ ಅಂತ ಎಷ್ಟು ಇಟ್ಕೊಂಡಿದ್ದೀರಿ ಸರ್? 2 ಇದೆ ಈಗಲೂ, ಆಲಿಯ ನಮ್ಮನೆಯವರು 2 ಯಾವಾಗ್ಲೂ ಇದ್ದೇ ಇರುತ್ತೆ, 2-1 ಯಾವಾಗ್ಲೂ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ ಸರ್. ಹಾಲು ಎಲ್ಲ ಡೈರಿಗೆ ಹಾಕ್ತಾರ ಅಥವಾ? ಇಲ್ಲ ಸರ್, ಡೈರಿ ಹತ್ರಕ್ಕೆ ಇಲ್ಲಿವರೆಗೂ ನಾವು ಹೋಗಿಲ್ಲ ಸರ್. ಮಾತ್ರ ಯಾಕೆ? ಒಬ್ಬಂಟಿಗರು, ನಮ್ ಕೈಲಿ ಎಲ್ಲ ಹೊರಗಡೆ ಹೋಗಿರ್ತೀವಿ, ಆ ಟೈಮ್ಗೆ ನಾವು ಹೋಗಕ್ಕಾಗಲ್ಲ, ಟೈಮಿಂಗ್ ಸಾಕಲ್ಲ ನನಗೆ. ಅದರಿಂದ ನಮ್ಮ ಮನೆಯವರು ನೀಟಾಗಿ ಬೆಣ್ಣೆ ಮಾಡ್ತಾರೆ ಸರ್, ಬೆಣ್ಣೆ ಮಾಡ್ತಾರೆ ಹೆಚ್ಚಾಗಿದ್ದು. ಮಕ್ಕಳು ಹಿಂಗೆ ಸಂಬಂಧಿಕರಿಗೆ ಎಲ್ಲ ಕೊಟ್ಟರು ಆಗುತ್ತೆ ಸರ್. ಒಂದ 2 ತಸಿಯರು ಬೆಣ್ಣೆ ಆಗುತ್ತೆ. ಇಲ್ಲ ನಮ್ಗೆ ಅನ್ಸಿಸ್ ಅಂತಲೇ ಇವತ್ತೇ 140-150 ರೂಪಾಯಿ ರೇಟ್ ಇದೆ 300 ಗ್ರಾಮ್ಸ್ಗೆ. ಅಲ್ಲೇ ಮಾರಾಟ ಮಾಡ್ತೀವಿ, ಇಲ್ಲ ಬೇಕಾದ್ರೂ ಮನೆಗೆ ಬಂದೆ ತಗೊಂಡು ಹೋಗ್ತಾರೆ ಸರ್. ನಾವೇನು ಯಾವತ್ತೂ ಡೈರಿಗೆ ಹೋಗೇ ಇಲ್ಲ ಸರ್, ಬೆಣ್ಣೆ ಮಾಡಿ ಮಾರಾಟ ಮಾಡ್ಬಿಡ್ತಾರೆ. ಮನೆ ಬಳಕೆಗೂ ಆಗುತ್ತೆ. ಹೌದು ಖಂಡಿತ, ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಮನೆ ಬಳಕೆಗೂ ಆಗುತ್ತೆ, ಹೆಚ್ಚಾಗಿರೋ ಅಂತದನ್ನ ಮಾರಾಟ ಮಾಡ್ತೀವಿ. ನಮ್ಗೆ ಅನ್ಸಿಸಂತೆ ಮಾರ್ಬೋದು ಸರ್, ಅವತ್ತೇ ರೇಟ್ ಸರ್. ಅದು ಅದೇನು ಇಷ್ಟೇನಂಗಿಲ್ಲ, 150 ಸ್ವಲ್ಪ ಎಷ್ಟು ರೇಟು ಸದ್ಯಕ್ಕೆ ನಮ್ಗೆ ಅನ್ಸಿಸಂತಲೇ 140 ಮಾರಿರ್ಬೋದು, 130 ಮಾರಿರ್ಬೋದು, ಅಷ್ಟು ರೇಟ್ ಸಿಗುತ್ತೆ. ಸಿಗುತ್ತೆ ಸರ್. ವಾರ ವಾರ ಇದ್ದೇ ಇರುತ್ತೆ? ಇರುತ್ತೆ ಸರ್, 2 ಒಂದ್ಸತಿ ತಗೊಂಡು ಹೋಗ್ತೀನಿ ಸರ್. ಸ್ವಲ್ಪ ಒಂದು 8-10 ಸಾವಿರ ಆಗುತ್ತೆ, ತಗೊಂಡು ಹೋಗ್ತೀನಿ ಸರ್. ನೀವು ತಗೊಂಡು ಮಾರಾಟ ಮಾಡ್ಬೋದು? ನಾನು ತಗೊಂಡು ಹೋಗ್ತೀನಿ ಸರ್. ಕೋಳಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ? ಕೋಳಿ ಒಂದು 25 ನಾಟಿ ಕೋಳಿನೇ ಇದೆ ಸರ್. ನಾವೇನು ನಮ್ಮ ಮನೇಲೇ ಮಾಡ್ತಾರೆ, ಮೊಟ್ಟೆ ಹಾಕ್ತವೆ, ಸ್ವಲ್ಪ ಮಕ್ಕಳು ಅವರಿಗೆಲ್ಲ ಕೊಡ್ತಾರೆ. ಕೋಳಿ ಏನು ಯಾವತ್ತೂ ಮಾರಿಲ್ಲ, ಮನೇಲಿ ಯೂಸ್ ಮಾಡ್ಕೋತೀವಿ. ಇದೆ ಕೋಳಿ ಯಾವಾಗ್ಲೂ ಒಂದು 25-20 ಇದ್ದೇ ಇರುತ್ತೆ ಸರ್. ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ? ಇದೇ ಇರುತ್ತೆ ಸರ್. ಮನೆ ಬಳಕೆಗಾದ್ರೂ ಬೇಕೇ ಬೇಕಲ್ಲ? ಬೇಕು. ಹೌದು ಸರ್. ಈಗ ಎಷ್ಟು ಆದಾಯ ಬರುತ್ತೆ ನಿಮ್ಗೆ ಒಂದು ವರ್ಷದಲ್ಲಿ? ಸರ್, ಓ ಸತಿಯನ್ನು ನನ್ನ ಅಫೆಡಿ ಬಿಟ್ಟಿದ್ನೆಲ್ಲ 7.5 ಲಕ್ಷ ರೂಪಾಯಿ ಸಿಕ್ಕಿತ್ತು. ಕೊಪ್ಪರಿದೆ ಮೀನ್ ಸರ್, ಇನ್ಯಾವುದೇನು ಆದಾಯ ಇಲ್ಲ ಸರ್. ಇನ್ಯಾವುದು ಅಷ್ಟು ಆದಾಯ ನನಗೆ ಬೇರೆ ಆದಾಯ ಇಲ್ಲ ಸರ್. ಈಗ ಬಾಳೆ ಹಾಕಿದ್ದೆ ಬಿಡಿ, ಅದು ಒಂದೇ ಸತಿ ಏನ್ ಬರ್ನಲ್ಲ. ಈಗ 1 ಲಕ್ಷ ರೂಪಾಯಿ ಸಿಕ್ಕಿರ್ಬೋದು ಒಂದ್ ವರ್ಷಕ್ಕೆ, ಅದು ಹಾಕಿ ಮನೆ ಬಂದ್ಮೇಲೆ. ಆದ್ರೆ ಏನಾವೇನು ಒಂದೇ ಸತಿ ಅಲ್ಲ, 15-20 ಹಿಂಗೆ ಸಿಗ್ತಾ ಇರುತ್ತೆ. ಅದೇನು ಲೆಕ್ಕಕ್ಕಿಲ್ಲ ಅನ್ಸುತ್ತೆ. ಕೊಪ್ಪರಿದೆ ಒಂದ್ ಸ್ವಲ್ಪ ಅಮೌಂಟ್ ಒಂದೇ ಸತಿ ಸಿಕ್ಕ ಸರ್. ಬಾಳೆ ಎಷ್ಟು ಎಕರೆಗೆ ಹಾಕಿದ್ರಿ? ಅದೇ ಒಟ್ಟಿಗೆ ಮಧ್ಯಕ್ಕೆ ಹಾಕಿದ್ ಸರ್. ಒಂದು ಬಡ ಇದೆ, ನಾನೇನು ಎಕರೆ ಗಟ್ಟಲೆ ಹಾಕಿಲ್ಲ, ತೋಟದೊಳಗೆ ಮಧ್ಯಕ್ಕೆ ಹಾಕೊಂಡಿದ್ದೀನಿ ಸರ್. ನಾನು ಎಷ್ಟು ವರ್ಷ ಆಯ್ತು ಬಾಳೆ ಹಾಕಿ ಸರ್? ಈಗ 4ನೇ ವರ್ಷದ್ದು ಇದೆ ಏನಂತವ. ಈಗ ಮತ್ತೆ ಹೊಸತಿ ಹಾಕಿದ್ದೆ, ಗೊಣೆ ಬತ್ತೆ ಇದೆ ಸರ್. ಯಾವ ತಳಿ ಹಾಕತ್ತರಿ ಸರ್? ಪುಟ್ಬಾಳೆನೆ ಹಾಕದ್ ನಾನು. ಪುಟ್ಬಾಳೆನೆ ಯಾಕೆ? ಪುಟ್ಬಾಳೆ ಸ್ವಲ್ಪ ರೇಟ್ ಇರುತ್ತೆ ಸರ್, ರೇಟ್ ಇರುತ್ತೆ. ನನ್ನ ಹತ್ರ ಬೊಂಬೆ ಎಲ್ಲ ಇತ್ತು, ಬಿದಿರೆಲ್ಲ ಇತ್ತು. ಅಕಸ್ಮಾತ್ ಗಾಳಿಲೆಲ್ಲವ ಜಗ್ತವೆ ಅಂತಂದ್ರು ಕೊಡಕ್ಕೆಲ್ಲ ಊರ ಇದ್ದ ನನ್ನ ಹತ್ರವ ಅಂತ ಏನ್ ತೊಂದ್ರೆ ಆಗ್ಲಿಲ್ಲ. ಆ ಒಂದು ಉದ್ದೇಶವೇ ಸರ್ ಮಾತ್ರ. ಇಲ್ಲಿ ಏನಾಯ್ತು ಅಂದ್ರೆ ಒಳ್ಳೆ ರೇಟ್ ಇರುತ್ತೆ, ಅದು ಟೆಂಪಲ್ ರೇಟ್ ಇರುತ್ತೆ, ಟೆಂಪಲ್ ಇಲ್ದಲೇ ಇರ್ಬೋದು. ಹೆಂಗ್ ಕೊಡ್ತಾರೆ ಬಾಳೆ ಸರ್? ಈಗ 60 ರೂಪಾಯಿವರೆಗೂ ಇದೆ, 1 ಕೆಜಿ ಕಾಯಿ ಬಾಳೆ 60 ರೂಪಾಯಿ ಇದೆ ಸರ್. ನಾನು 20 ರೂಪಾಯಿ ಕೊಟ್ಟರು ಲಾಭದಲ್ಲಿ ಇದ್ದೀನಿ ಸರ್. ಅದ ಯಾಕೆ ಲಾಭ ಅಂತ ಅಂದ್ರೆ, ಸಾಮಾನ್ಯವಾಗಿ ನಾನು ಮೆನ್ಯೂರ್ ಹಾಕಿ ಇಲ್ಲ, ದನಿನ ಗೊಬ್ಬರ ತುಂಬೋದು ಸ್ವಲ್ಪ ಹಂಗೆ ಸ್ವಾಗಿ ಎಲ್ಲ ತುಂಬೋದು, ಹಂಗ ಮೇಂಟೈನ್ ಮಾಡ್ರೆ ನಾನು. ಸಾಮಾನ್ಯವಾಗಿ ನನಗೇನು 1 ರೂಪಾಯಿ ಖರ್ಚಿಲ್ಲ ಸರ್. ಅದು 8 ರೂಪಾಯಿ ತಗೊಂಡ್ರು ಕಿತ್ ಹಾಕಕ್ಕೆ ಒಂದು ಗುಣಿಗೆ ಬೇರೆ ಲೇಬರ್ಗಳು, ಅಷ್ಟು ಬಿಟ್ರೆ ನನಗೆ 1 ರೂಪಾಯಿ ಖರ್ಚಿಲ್ಲ ಸರ್. ಚೆನ್ನಾಗಿ ಆಗ್ತಾ ಇದೆ ಅದ್ರಲ್ಲಿ? ಆಗ್ತಾ ಇದೆ ಸರ್. ಎಷ್ಟು ಆದಾಯ ಬರುತ್ತೆ ಬಾಳೆಯಲ್ಲಿ ಸರ್? ಇಲ್ಲ, ಅದು ನಾನು ಹೇಳಿದ್ದಲ್ಲ, ಯಾವಾಗ್ಲೂ 5,000-10,000 ಬರಬಹುದು ಸರ್. ಅದು ಎಂತ ಒಂದೇ ಸರಿ ಸಿಗೋದಿಲ್ಲ, ಬರದಿದ್ದೀನಿ ಲೆಕ್ಕ. ನಾನು ಅದನ್ನ ಹೇಳಿದ್ನಲ್ಲ, 400 ರೂಪಾಯಿ ಆಯ್ತಾಗ ಒಂದು 1 ಲಕ್ಷನೇ ಸಿಕ್ಕಿತ್ತು ನನಗೆ. ಹಂಗಾಗಿ ಬಾಳೆಲ್ಲೂ ಸ್ವಲ್ಪ ಅಲ್ಪ ಸ್ವಲ್ಪ ಖರ್ಚಿಗೆ ಆಗುತ್ತೆ ನಿಮಗೆ. ಖಂಡಿತ. ಹಿಂಗೆ ಈ ತರ ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟವು ಹಾಕೊಳ್ಳೋದ್ರಿಂದ ಕೂಡ ಸಣ್ಣ ಸಣ್ಣ ಖರ್ಚಿಗೆಲ್ಲ ದುಡ್ಡು ಸಿಗ್ತಾ ಹೋಗುತ್ತಲ್ವಾ? ಸರ್ ಆಗುತ್ತೆ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ಶಂಕರಗೌಡರು? ಸಂತೋಷ ಕೊಡಿಸು ಸರ್, ಕಷ್ಟಪಟ್ಟು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು ಸರ್. ಖಂಡಿತ ಕೈ ಬಿಡಲ್ಲ ಭೂಮಿ. ಒಟ್ಟಿಗೆ ಸಂತೋಷವಾಗಿದ್ದೀರಿ? ಸಂತೋಷವಾಗಿದ್ದೀವಿ ಸರ್. ಶಂಕರಗೌಡರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡಂತದ್ದು ಸರ್? ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ಹೇಳಿ. 9964849-67. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964849-67. ನಾನು ಸಾಮಾನ್ಯ ಹಾಸನ ಆಕಾಶವಾಣಿಯನ್ನ ಪ್ರತಿ ದಿವಸಲೂ ಕೇಳ್ತೀನಿ ಸರ್. ನನಗೂ ಸಂತೋಷ ಆಯ್ತು. ಕಿಸಾನ್ ಮಣಿ ಕೇಳೋದ್ರ ಮೂಲಕ ಏನೇನು ಅನುಕೂಲಗಳು ಮಾಡ್ಕೊಂಡಿದ್ರಿ? ತುಂಬಾ ಇಲ್ಲಿ ಏನ್ ಅಕ್ಕಪಕ್ಕ ನೀವು ಕೇಳಿದ್ರ ಅವ್ರ ಹೆಸರೆಲ್ಲ ಇದೆ ಸರ್. ಉದಾಹರಣೆಗೆ ಸಂತೇಶ್ ಇವ್ರದ್ದು ಬಸವರಾಜಪ್ಪ, ಮೊನ್ನೆ ಒಂದ್ ಮೀಟಿಂಗ್ ಇತ್ತು ಕೇಳಿದ್ವು, ಮೊನ್ನೆ ಬಾಯಿಗೋಳ ವೇಣುಗೋಪಾಲ್ ಅಂತ ಕೇಳಿದ್ರು, ಆಮೇಲೆ ನಿಮ್ಮ ಅರ್ಕಲ್ಗೂಡ ಕೃಷ್ಣೇಗೌಡರು ಅಂತ ಮಾತಾಡಿದ್ರು, ಮೊನ್ನೆ ಬೇಲೂರು ಒಂದು ಯಂಗ್ಸ್ ಮಾತಾಡ್ತು. ಪ್ರತಿ ದಿವಸಲೂ ನಾನು ಕೇಳ್ತೀನಿ ಸರ್, ಯಾವುದೇ ಕಾರಣಕ್ಕೂ 6:50 ಒಂದ್ 20 ನಿಮಿಷ ಏನೇ ಕೇಳಿಸಿದ್ರು ಬಿಡುವಿದ್ರು ನಾನು ಕೇಳಿ ಕೇಳ್ತೀನಿ ಸರ್. ನಿಮ್ ಕೃಷಿಗೆ ಹೇಗೆ ಅನುಕೂಲ ಆಗ್ತಾ ಇದೆ ಅದು? ಸರ್ ಅನುಕೂಲ ಅಲ್ಲ ಸರ್, ಖಂಡಿತವಾಗಿ. ಎಲ್ಲರೂ ಹೇಳ್ತಾರೆ ಬಾಳೆ ಎಲ್ಲನೂ ಗುಂಪು ಬಾಳೆ ಹಾಕಿ ಅಂತಾರೆ, ಅದು ಒಳ್ಳೇದೇ, ಉಕ್ಕಿ ಎಲ್ಲ ಹೊಡೆಯಕ್ಕೆಲ್ಲ ಉತ್ತಮ. ನಾನು ಹೇಳೋದು ಕೆಲವರು ಅವ್ರವ್ರ ಅನುಭವ ಹೇಳ್ತಾರೆ, ಕೆಲವರು ಉಕ್ಕಿ ಹೊಡೀರಿ ಅಂತಾರೆ, ಕೆಲವರು ಉಕ್ಕಿ ಬಡಿಬೇಡಿ ಅಂತಾರೆ ಸರ್. ಅದು ನಮ್ಮಲ್ಲಿ ಇರಬೇಕು ಅದು ಐಡಿಯಾ ಅಷ್ಟೇ. ಆಮೇಲೆ ಡ್ರಿಪ್ ಮಾಡಿದ್ರೆ ಒಳ್ಳೇದು ಅಂತಾರೆ, ಹೌದು. ಈಗ ಮಧ್ಯೆ ಅಡಿಕೆ ಗಿಡ ಏನೇನು ಹಾಕ್ಬೇಕು ಅಂತಾರೆ ಸರ್, ಅವೆಲ್ಲ ಒಳ್ಳವೇ ಅಲ್ವಾ? ಈಗ ನಾವು ಚಾಯ್ಸ್ ಮಾಡ್ಕೋಬೇಕಾದ ಯಾವ್ದು ಒಳ್ಳೋದು ಯಾವ್ದು ಬಿಡ್ಬೇಕು ಅನ್ನೋದ ಅವ್ರು ಹೇಳೋದು ಹೇಳಿ. ಕೆಲವರು ಮೀನ್ಸ್ ಹಾಕಿ ನಿಂತಾರೆ ಸಂತೋಷ, ಕೆಲವು ಕೋಳಿ ಸಾಕಿ ತಿಂತಾರೆ. ನೆನ್ನೆ ಒಂದು ಅಮ್ಮ ಹೇಳ್ತು ಬೇಲೂರು ತಾಲೂಕಿನವರು, ಎಷ್ಟು ಸಂತೋಷ ಆಯ್ತು ನನಗೆ, ಆಕೆನೆ ತರಕಾರಿ ಎಲ್ಲ ತಂದು ಮಾರ್ತೀನಿ ಎಂತು, ಕೊಬ್ಬರಿ ಎಲ್ಲ ತಗೊಂಡು ಮಾರ್ತೀನಿ ಎಂತು ಸರ್, ಸಂತೋಷ ನನಗೆ. ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ರಿ ಸರ್? ನಾ ತುಂಬಾ ವರ್ಷ ಸರ್. ನಾನು ಹೇಳಿದ್ವ, ನಮ್ಮ ತಂದೆಯವರು ಮಾತ್ರ ಈ ಎಲ್ಲ ವರ್ದಲ್ಲೂ ಇದ್ರು. ಅವರು ಇಲ್ಲಿ ಬಾಯಿಗೋಳ ಗ್ರಾಮದಲ್ಲಿ ಒಂದು 450 ರೂಪಾಯಿ ಕೊಟ್ಟು ರೇಡಿಯೋ ತಗೊಂಡೋಯಿದ್ರು. ನೆಕ್ಸ್ಟ್ ಟೈಮ್ ಮೇಲೆ ಒಂದು ಅಲ್ಲೇ ಒಂದು ಚಿಕ್ಕ ತಗೊಂಡು ಮೊಬೈಲ್ ಅಲ್ಲಿ ಅಂದು ನೀಟಾಗಿ ಬಂದ್ಬಿಡುತ್ತೆ, ರೇಡಿಯೂ ಇದೆ. ಹಿಂಗೆ ಒಟ್ಟಿಗೆ ರೇಡಿಯೋ ಕೇಳೋದ್ರ ಮೂಲಕ ಕೂಡ ಅನುಕೂಲಗಳು ಮಾಡ್ಕೊಂಡಿದ್ದೆ ಸರ್. ಆಮೇಲೆ ಕೆಲವು ಜ್ಞಾನತ್ವದಲ್ಲಿ ಮಾತಾಡ್ತಾ ಇರ್ತಾರೆ, ಹಿರಿ ಜೀವಿಗಳ ಬಗ್ಗೆ ಬರ್ತಿರ್ತಲ್ಲ. ಉದಾಹರಣೆಗೆ ಬಾಯಿಗೋಳ ನಮ್ಮ ಸ್ನೇಹಿತರೆ ಅಂದ್ರೆ ನಮ್ಗಿಂತ 10-12 ವರ್ಷ ಹಿರಿಯರೇ, ಬಿ ಎನ್ ರಾಮಸ್ವಾಮಿ ಅಂತವ, ಎಷ್ಟು ಸೊಗಸ ಮಾತಾಡಿದ್ರು, ಎಷ್ಟು ನೀಟಾಗಿ ಮಾತಾಡಿದ ನಾನು ಬಿಡನೇ ಇಲ್ಲ, ನೆಕ್ಸ್ಟ್ ಫೋನ್ ಮಾಡಿ ಕೇಳ್ಬಿಡ್ತೀನಿ, ಚೆನ್ನಾಗಿ ಮಾತಾಡಿದ್ರೆ ನೀವು ಅಂತವ. ಒಳ್ಳೇದು ಶಂಕರಗೌಡರ, ಇದುವರೆಗೆ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹಿರಿಯಾಳು ಗ್ರಾಮದ ಕೃಷಿಕ ಶಂಕರೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.